ಅಲ್ಲಿ ಕೆವಿಕೆಯಿಂದಾನೇ ಕೊಟ್ಟಾರ ಸರ್. ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಕೆವಿಕೆಯಿಂದ? ಕೆವಿಕೆಯಿಂದ ಕೊಟ್ಟಾರ ಸರ್. ಎಷ್ಟು ದಿನಗಳ ತರಬೇತಿ ತಮಗೆ ದೊರೆಯಿತು? ಒಟ್ಟ ಟೋಟಲ್ 7 ಅದ ಅಂತ ಸರ್. ಇವಾಗ ನಮಗೆ 4 ಮಾಡೆಲ್ ಮುಗಿದವ ಸರ್. ಏನೇನು ಮಾಹಿತಿ ಕೊಡ್ತಾರ ತರಬೇತಿ ಒಳಗೆ ಸರ್? ಕೋಳಿ ಕುರಿ ಮತ್ತೆ ಹೈನುಗಾರಿಕೆ ಬಗ್ಗೆ, ಮೇವಿನ ಬಗ್ಗೆ ಈ ತರ ಎಲ್ಲ ಕೊಡ್ತಾರ ಸರ್. ವ್ಯಾಕ್ಸಿನ್ ಮಾಡೋದು, ಕಾಲುಬಾಯಿ ನೀಲಿ ರೋಗ ಈ ತರ ಬರೋದು ಯಾವ ತರ ಕಂಟ್ರೋಲ್ ಮಾಡ್ಬೇಕು, ರೈತರಿಗೆ ಯಾವ ತರ ಹೇಳ್ಬೇಕು, ಬೆಳೆ ಬೆಳೆದಲ್ದೆ ಮತ್ತೆ ಕುರಿ ಸಾಕಾಣಿಕೆ ಕೋಳಿ ಸಾಕಾಣಿಕೆ ಈ ತರ ಎಲ್ಲ ಮಾಡಿದ್ರೆ ರೈತರು ಜಲ್ದಿ ಇಂಪ್ರೂವ್ಮೆಂಟ್ ಆಗ್ತಾರೆ, ಮತ್ತೆ ಅವ್ರಿಗೂ ಹಣಕಾಸು ವ್ಯವಸ್ಥೆ ಎಲ್ಲ ಇದಾಗುತ್ತೆ ಅಂತಂದು ನಾವು ಮಾಹಿತಿ ಹೇಳೋದು ಸರ್. ಇದೇ ಟ್ರೈನಿಂಗ್ ನಮ್ಗೆ ಹೇಳ್ಕೊಟ್ಟಿದ್ದು ಸರ್. ಅಂತಂದ್ರೆ ತಾವು ಅಲ್ಲಿ ತರಬೇತಿಯನ್ನ ಪಡೆದುಕೊಂಡು ಮತ್ತೆ ರೈತರ ಹೊಲಗಳಲ್ಲಿ ರೈತರ ಮನೆಗಳಿಗೆ ಹೋಗಿ ಜಾನುವಾರುಗಳ ಮಾಹಿತಿಯನ್ನ ಎಣಿಸೋದು ಅವೆಲ್ಲ ಏನಾದರೂ ಸರ್ವೆ ಗಿರ್ವೆ ಮಾಡ್ಬೇಕಮ್ಮ? ಮಾಡ್ತೀವಿ ಸರ್. ಪ್ರತಿ ತಿಂಗಳ ಇರ್ತದೆ ಸರ್ ಕರು, ಯಾವ ಕರು ಹಾಕಿರ್ತದ ಅದ್ರ ಸರ್ವೆ ಮಾಡ್ತೀವಿ ಸರ್. ಮತ್ತೆ ಇದು ಹೆಣ್ಣು ಕರು ಗಂಡು ಕರು ಇವೆಲ್ಲ ಮಾಡ್ತೀವಿ ಸರ್. ಮತ್ತೆ ಕೃತಕ ಗರ್ಭಧಾರಣ ಮೈತ್ರಿಗಳನ್ನ ಕರೆಸಿ ಕೃತಕ ಗರ್ಭಧಾರಣ ಮಾಡ್ತೀವಿ ಸರ್. ಎಲ್ಲ ರೀತಿ ಇರುತ್ತೆ ಸರ್. ಹೇಗೆ ರೈತ ಬಾಂಧವರು ತಾವು ಹೋದಾಗ ನಿಮ್ಗೆ ಮಾಹಿತಿ ಕೊಡೋದಾಗಿರ್ಬೋದು, ದತ್ತಾಂಶಗಳನ್ನ ಸಂಗ್ರಹಣೆ ಮಾಡಬಹುದು, ನಿಮಗೆ ಸಹಕಾರ ಕೊಡ್ತಾರ? ಫಸ್ಟ್ ಸಹಕಾರ ಕೊಡ್ತಿದ್ದಿಲ್ಲ ಸರ್, ಇತ್ತೀಚೆಗೆ ಎಲ್ಲರಿಗೂ ಗೊತ್ತಾಯ್ತು ಸರ್ ಈ ತರ ಫೀಲ್ಡ್ ನಾಗ ಇವ್ರು ವರ್ಕ್ ಮಾಡ್ತಾರೆ ಅಂತ. ಈಗ ಎಲ್ಲರೂ ಹೋದ ತಕ್ಷಣ ಬರ್ರಿ ಅಂತ ಅಂದು ಎಲ್ಲರೂ ಸಹಕಾರ ಕೊಡ್ತಾರೆ ಸರ್. ಈಗ ತಾವು ಒಬ್ಬ ಪಶುಸುಖಿಯಾಗಿ ಕೆಲಸವನ್ನು ಮಾಡ್ತಿದ್ರಿ, ನಿಮ್ಗೆ ಅಂದಾಜಾಗಿ ಎಷ್ಟು ಹಳ್ಳಿಗಳು ನಿಮ್ಮ ವ್ಯಾಪ್ತಿಗೆ ಬರ್ತಾವ? ಟೋಟಲ್ ನಮ್ಗೆ 6 ಹಳ್ಳಿ ಬರ್ತಾವ ಸರ್. 6 ಹಳ್ಳಿನೂ ಮಾಡ್ತೀವಿ ಸರ್. ಹಂಗೆ ಮತ್ತೆ ಬೇರೆ ಕಡೆ ಕರೆದ್ರು ಹೋಗಿ ಸೇವಾ ಮಾಡ್ತೀವಿ ಸರ್, ಇಲ್ಲ ಅಂತ ಅನ್ನಲ್ಲ ಸರ್. ಅಂದ್ರೆ 6 ಹಳ್ಳಿಗಳಲ್ಲಿ ನಿಮ್ಗೆ ಜಾನುವಾರುಗಳ ಸ್ಥಿತಿಗತಿ ಆಯ್ತು, ಮಾಹಿತಿ ಆಯ್ತು, ಅಲ್ಲಿ ಯಾವ ಸಂಖ್ಯೆ ಇದೆ, ನಿಮ್ಗೆಲ್ಲ ಡಾಕ್ಟರ್ಗಳು ಕರೆದಾಗ ನೀವು ಹೋಗ್ತೀರಿ? ಹೋಗ್ತೀವಿ ಸರ್, ಕಂಪಲ್ಸರಿ ಹೋಗ್ಲೇಬೇಕು ಸರ್. ಹೇಗಮ್ಮ ಈಗ ತಾವು ನಿಮ್ದು ಹೊಲ ಅಥವಾ ನಿಮ್ದು ಜಾನುವಾರುಗಳ ಸಂಖ್ಯೆ ಏನಾರದ? ಇಲ್ಲ ಸರ್, ಮೊದ್ಲು ಮರಿ ಒಂದು 8-10 ಮರಿ ಮಾಡಿದ್ವಿ ಸರ್. ಇವಾಗ ಮತ್ತೆ 2 ಸಣ್ಣ ತಗೊಂಡಿನಿ ಸರ್. ಹೊಲ ಅದು ಸರ್, 4-5 ಎಕರೆ ಕನಕಾಂಬ್ರಿ ತೋಟ ಅದ ಸರ್. ಅದನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ತೀವಿ ಸರ್. ಟೈಲರಿಂಗ್ ಮಾಡ್ತೀವಿ, ಬ್ಯಾಸಿಗೆ ಒಳಗೆ ಶಾವಿಗೆ ಮಾಡ್ತೀವಿ, ಖಾಲಿದಿಂದ ಪಶುಸಖಿ ವರ್ಕ್ ಮಾಡ್ತೀವಿ. ಬಹಳಷ್ಟು ಕೆಲಸಗಳು ನಿಮ್ಮ ಮೇಲೆ ಅದಾವ? ಅಂದ್ರೆ ಬಿಡುವಿನ ಸಮಯದಲ್ಲಿ ಇದೊಂದು ರೈತರಿಗೆ ಸೇವಿಸಲು ಅಂತದ್ದು ಇಲಾಖೆ ಅವಕಾಶ ಸಿಕ್ಕಾಗ ನಿಮಗೆ ಅಲ್ಲಿ ತಿಳಿಸೋದು ನಿಮ್ದೊಂದು ಹವ್ಯಾಸ? ಸೀಸನ್ ವೈ ಮಾಡ್ಕೊಂಡು ಹೋಗ್ಬಿಟ್ಟಿ ಸರ್. ಬ್ಯಾಸಿಗೆ 2 ತಿಂಗಳ ಇದಿರುತ್ತೆ ಸರ್, ಅವಾಗ ರೈತರದ್ದು ಏನು ಕೆಲಸ ಇರಲ್ಲ, ಆ ಟೈಮಿಗೆ ಶಾವಿಗೆ ಮಾಡ್ತೀವಿ ಸರ್. ಮತ್ತೆ ಖಾಲಿದಿಂದ ದಿನ ಹೂವರಿ ಇದು, ಮತ್ತೆ ರಾತ್ರಿ ಒಂದೆರಡು ಬ್ಲೌಸ್ ಹೊಲಿಯೋದು, ಹಿಂಗೆ ಸರ್. ನಮ್ಗೆ ಯಾವಾಗ ಯಾವಾಗ ಗ್ಯಾಪ್ ಸೈಕಲ್ ಗ್ಯಾಪ್ನಾಗ ಎಲ್ಲ ಕೆಲಸ ಮಾಡೋದು ಸರ್. ಇದು ಭಾಳ ನೋಡಮ್ಮ, ಯಾಕಂತಂದ್ರೆ ಹೆಣ್ಮಕ್ಳು ಎಷ್ಟು ಆಕ್ಟಿವ್ ಇರ್ತಾರೆ ಅಂತ ಹೇಳಿದ್ರೆ, ನೀವು ಪಶುಸುಖಿಯಾಗಿ ಕೆಲಸ ಮಾಡ್ನ ಮಾಡ್ತೀರಿ, ನಿಮ್ದು ಹೊಲ ಭೂಮಿ ಹೂ ಬೇಸಾಯನೂ ಕೂಡ ಇದೆ, ಜೊತೆಗೆ ಟೈಲರಿಂಗ್ ಮಾಡ್ತೀರಿ, ಸೇವೆಗೆ ಬೇಸಾಯನೂ ಮಾಡ್ತೀರಿ, ತೊಗರಿನೂ ಹಾಕೊಂಡಿವ್ ಅಂತ ಹೇಳಿದ್ರಿ, ಇದೆಲ್ಲ ಆಗತ್ತಮ್ಮ ಮನೆಗೆ ಮಾಡೋರಷ್ಟು ಜನ ಇದೀರಿ? ಮನೆಗೆ ನಾನು, ನಮ್ಮ ಮನೆಯವ್ರು ಸರ್, ನಮ್ಮ ಮಕ್ಕಳ ಇಬ್ರು, 4 ಮಂದಿ ಮಾಡ್ತೀವಿ ಸರ್. 4 ಮಂದಿ ನಿಮಗೆಲ್ಲ ಪುರುಸೊತ್ತ ಇಲ್ದಂಗೆ ಆ ಕೆಲಸ ಈ ಕೆಲಸ ಬಿಜಿ ಇರ್ತೀರಿ? ಹ್ಞೂ ಸರ್, ಮಕ್ಕಳನ್ನ ಹೂ ಕಟ್ಟೋದು, ಹೂ ಅರಿಯೋದು ಎಲ್ಲ ಮಾಡ್ತೀವಿ ಸರ್. ಮಕ್ಕಳು ಗಂಡ್ರು ಯಾರು ಖಾಲಿ ಇರಂಗಿಲ್ಲ ಸರ್. ಹೌದು, ಅಂತಂದ್ರೆ ನಿಮ್ ಕೆಲಸ ನೀವು ಮಾಡಬೇಕು, ಅನ್ನೋ ಬೀಜಗಳು ಖಾಲಿ ಕುಂದ್ರದ್ದು ಅವೆಲ್ಲ ಮಾಡಲ್ಲ? ಇಲ್ಲ ಸರ್, ಎಲ್ಲಿ ಅವ್ರ ಮನೆ ಇವ್ರ ಮನೆ ಏನ್ ಅಡ್ಡಾಡಲ್ಲ ಸರ್, ನಮ್ ಕೆಲಸ ಏನ ನಾವೇನ. ಈಗ ತಾವು 4 ಎಕರೆ ಪ್ರದೇಶದಲ್ಲಿ ಬೇರೆ ಬೇರೆ ಬೆಳೆಗಳನ್ನ ಹಾಕೊಂಡಿದ್ರಿ ಅಂತ ಹೇಳಿದ್ರಿ, ಹೂ ಬೇಸಾಯ ಮಾಡಿ ಎಷ್ಟು ವರ್ಷದ ಅನುಭವ ನಿಮ್ಗೆ? ಇಲ್ಲ ಸರ್, ಹೂ ಬೇಸಾಯ ಹೊಲದ ಮುಂದೆ ಇಲ್ಲ ಸರ್, ಪ್ಲಾಟ್ ತಗೊಂಡಿದ್ದೀವಿ ಸರ್. ಫಸ್ಟ್ ಒಂದು 2 ಪ್ಲಾಟ್ ತಗೊಂಡಿದ್ದೀವಿ ಸರ್. ಖರೀದಿ ಮಾಡಿದ್ರೆ ಮನೆ ಕಟ್ಟಿಸಲಾಗಿ ಸರ್, ಆದ್ರೆ ಹಂಗೆ ಬೋರ್ ಹಾಕಿ ಮಲ್ಲಿ ತರಕಾರಿ ಮಾಡಿದ್ದೀವಿ ಸರ್. ಯಾರು ಬಂದು ಒಂದೆರಡು ಕಾಯಿಪಲ್ಲೆ ಕೊಡೋಣ ಹಂಗೆ ಕೊಟ್ಬಿಡಕ್ ಸರ್ ನಾನು. ಸ್ವಲ್ಪ ನಮ್ಮಅಮ್ಮರ ಸ್ಟ್ರಿಕ್ ಸರ್, ಆಮೇಲೆ ಅವ್ರು ಬೈಯಾರ ಹಿಂಗೆ ಯಾಕೆ ಮಾಡಿದೆ ಹಂಗೆ ಯಾಕೆ ಮಾಡಿದೆ ಅಂತ. ಆಮೇಲೆ ಇದು ಸರಿ ಅಲ್ಲ ಅಂತಂದು ಒಂದು ಮೊದಲು ಹೂ ಹಾಕಿದ್ದೆ ಸರ್. ಹೂ ಹಾಕೋಣ, ಒಂದು ಮೊಳ ಕೊಡು, 2 ಮೊಳ ಕೊಡು, ಹಿಂಗೆ ಆವಾಗ ತಲೆ ಬಂತಾರೆ ಹೂ ಹಾಕಿದ್ರೆ ಇದು ಚಲೋ ಆಗುತ್ತಲ್ಲ, ಈಗ ದಿನ 2 ಕೆಜಿ ಹೂ ಹಾಕುತ್ತೆ ಸರ್. ನೋಡ್ರಿ, ಹೊಲ ಇದ್ದವರು ನೀರಿನ ಅನುಕೂಲತೆ ಇದ್ದವ್ರನ್ನು ಕೂಡ ಈ ರೀತಿ ಜಾಣತನದ ಕೃಷಿ ಮಾಡೋದಿಲ್ಲ. ತಾವು ಒಬ್ಬ 2 ಪ್ಲಾಟ್ ತಗೊಂಡು ಮನೆ ಕಟ್ಟೋ ಸಲುವಾಗಿ ಅಂತ ಹೇಳ್ಬಿಟ್ಟು ಯಾವ್ದು ಉದ್ದೇಶಕ್ಕೆ ಬಳಕೆ ಮಾಡ್ಕೊಂಡು 2 ಪ್ಲಾಟ್ನೇ ಹೂವು ಮಾರಿ ಮತ್ತೊಂದು ಪ್ಲಾಟ್ ತಗೊಂಡಿದ್ದೀನಿ. ನೋಡ್ರಿ, ಇದು ಬಹಳಷ್ಟು ಖುಷಿ. ಮನೆ ಕಟ್ಟಿಸ್ಬೇಕಂತ ಹೇಳಿ ಯಾವುದೇ ಉದ್ದೇಶಕ್ಕೆ ನೀವು ಏನೋ ಒಂದು ಪ್ಲಾಟ್ ಅನ್ನ ಖರೀದಿ ಮಾಡಿ ತಾವು ಹೂ ಬೇಸಾಯವನ್ನ ಮಾಡ್ತಿದ್ದೀರಿ ಸರ್? ಹೆಂಗ್ ಮಾಹಿತಿ ಸಿಕ್ತು ನಿಮ್ಗೆ ಇಲ್ಲಿ ಹೂ ಹಾಕ್ಬೇಕಂತ? ಇಲ್ಲ ಸರ್, ನಾ ಹಂಗೆ ಒಂದು ಮೊದ್ಲು ಒಂದು ಸಾಲ ನಮ್ಮ ಮನೆಗಂತ ನಾವು ತಲೆಗಿಟ್ಕಂತ ಹಾಕಿದ್ವಿ ಸರ್. ಆಮೇಲೆ ಕಡೆಗೆ ಅದನ್ನೇ ಸ್ವಲ್ಪ ಬೀಜ ಗೀಜ ಮಾಡಿ ಮಡಿ ಮಾಡಿ ಯಾಕೆ ಕಾಯಿಪಲ್ಲೆ ಹಾಕೋದು, ಸುಮ್ಮನೆ ಹೂವು ಹಾಕಿದ್ರೆ ನಮ್ಮ ಮುಂದೆ ಹುಡುಗರಿಗೆ ಅದು ಇದು ಸಣ್ಣ ಪುಟ್ಟ ಹೋಗುತ್ತಂದು. ವರ್ಷಕ್ಕೆ ಒಂದು 120,000 ಒಂದು ಸಲ 80,000 ಆಯ್ತು ಸರ್. ಮೊನ್ನೆ 180 ಸರ್, ಅದ್ರದ್ದೇ ರೊಕ್ಕ ಕೊಟ್ಟು ಮೇಲೆ ಒಂದು ಸ್ವಲ್ಪ ರೊಕ್ಕ ಕೊಟ್ಟು 2.80 ಕೊಟ್ಟು ಒಂದು ಪ್ಲಾಟ್ ತಗೊಂಡು. ನೋಡ್ರಮ್ಮ, ಏನೆಲ್ಲ ಸಾಧನೆ ಮಾಡೋಕ್ ಸಾಕ್ಷಿ ಅನ್ನೋದಕ್ಕೆ ತಾವು ಉದಾಹರಣೆ. ಯಾವ ಹೂ ಹಾಕಿಂಡ್ರಮ್ಮ? ಕನಕಾಂಬ್ರ ಸರ್. ಮತ್ತೆ ಕನಕಾಂಬ್ರ ಅಂತಂದ್ರೆ ಈಗ ಹೇಗೆ ಅದನ್ನ 2 ಪ್ಲಾಟ್ ಅನ್ನ ಕನಕಾಂಬ್ರ ಹಾಕೊಂಡ್ರಿ? 3 ಪ್ಲಾಟ್ ಸರ್, 3 ಪ್ಲಾಟ್. ಈಗ ಮತ್ತೊಂದು ತಗೊಂಡಿದ್ದೇನೆ, ಅದನ್ನು ಕನಕಾಂಬ್ರ ಸರ್. ಹ್ಮ್ ಸರ್, ಹೀಗೆ ಬೀಜ ಹೂ ಔಷಧ ಆಯ್ತು, ಗೊಬ್ಬರ ಆಯ್ತು, ಮತ್ ನೋಡ್ರಿ ಏನಂತ ರಾಜುಬಾಜಿ ಅವರು, ನೋಡ್ರಿ ಈ ಪ್ಲಾಟ್ ತಗೊಂಡು ಹೂ ಮಾಡಕತ್ತಾರ ಅಂತ ಹೇಳಿ. ಮೊದ್ಲು ಕಾಯಿಪಲ್ಲೆ ತೆಗೆದ್ರೆ ಎಲ್ಲರು ಬಯರು, ಇದು ಹುಚ್ಚದ ಇದು, ಇದನ್ಯಾಕೆ ಹಾಕ್ಯಾಳ, ಎಂತ ಚಂದ ಕಾಯಿಪಲ್ಲೆ ಮನೆಗೆ ಹಾಕ್ತಿತ್ತು ಅಂತ ಅಂತಿದ್ರು ಸರ್. ಆಮೇಲೆ ಇಲ್ಲ ಸರ್, ಏನನ್ನಲ್ಲ, ಏನ್ ನೋಡಪ್ಪ, ದಿನ ಸಂತಿ ಪ್ಯಾಟಿ ಎಲ್ಲ ನಡೀತದ, ಅವ್ರದ್ದು ಎಲ್ಲ ಜೀವನ ನಡೀತದ ನೋಡಿ, ಇದರಿಂದ ನಾವೇ ಬೈದರ್ ತಪ್ಪಾಯ್ತಂತ ಅಂತಾರೆ ಸರ್. ಹೇಗಮ್ಮ ಮತ್ತೆ ಈಗ ಹೂ ಬೇಸಾಯ ಮಾಡ್ಕೊಂಡಿರಲ್ಲ, ತಾವೇ ಹಾರ ಕಟ್ಟಿ ಅದನ್ನ ಮಾರ್ತಿರೋ ಅಥವಾ ಏನೋ ಒಂದ್ ಕೆಜಿ ಗಟ್ಟಲೆ ಈಗ ಹೂ ಕಟ್ಟೋರಿಗೆ ಕೊಟ್ಬಿಡ್ತೀರಿ ಹೇಗೆ? ನಾವು ಸ್ವಲ್ಪ ಮಾರ್ತೀವಿ ಸರ್, ಒಂದ್ ಸ್ವಲ್ಪ ನಮ್ ಖರ್ಚಿಗೆ ಅಷ್ಟು ಮಾರಿಕೊಂಡು ಉಳಿಕಿದ ಕೆಜಿ ಕೊಟ್ಬಿಡ್ತೀವಿ ಸರ್, ಒಂದ್ ಎರಡು ಕೆಜಿ ಅಷ್ಟು. ಎಷ್ಟಾಗತ್ತೆ ನೀವು ಇಟ್ಕೊಂಡು ಮಿಕ್ಕಿದ್ದನ್ನ ನೀವು ಕಳ್ಸಿಬಿಡ್ತೀರಿ ಸರ್? 600 ರೂಪಾಯಿ 300 ರೂಪಾಯಿ ಕೆಜಿ ಸರ್, 2 ಕೆಜಿ ಜೀರಿಗೆ ಕೊಟ್ಬಿಡ್ತೀವಿ. 2 ಕೆಜಿ ಕೊಟ್ಟು ಮಿಕ್ಕಿದ್ದು ನೀವು ಕಟ್ಟಿದಿರಿ, ಯಾಕಂತಂದ್ರೆ ಒಂದ್ ಕೈ ಕೆಲಸ ಅಲ್ಲ, ಮತ್ತೆ ಕಟ್ಟಕ್ ನಮ್ಗೆ ಟೈಮ್ ಬೇಕು. ದಿನ 100-200 ರೂಪಾಯಿ ನಮ್ ಹಾಲು ಮೊಸರು ಹಿಂಗ್ ಹೋಗುತ್ತಲ್ಲ ಸರ್, ಮನೆಗೆ ಯಾವ ದಿನ 100 ರೂಪಾಯಿ ಖರ್ಚು ಅದ ಸರ್. ಹೌದಲ್ಲ ಸರ್, ಎಲ್ಲಿ ಕಳಿಸ್ತೀರಮ್ಮ 2 ಕೆಜಿ ಹೂವ ಎಲ್ಲಿ ಹೋಗ್ತಾವೆ? ಅಲ್ಲಿ ಮನೆಗೆ ಬಂದು ತಗೊಂಡೋಗ್ತಾರೆ. ಎಲ್ಲಿ ಲಿಂಗಸೂರ ತಗೊಂಡೋಗ್ತಾರ ಅಥವಾ ಏನು ಪಾಮನಕಲ್ಲೂರು? ಇಲ್ಲ ಸರ್, ಅಲ್ಲಿ ಇದ್ರ ಸರ್ ಪಾಮನಕಲ್ಲೂರು ಜೀರ್ ಬಂದು ಮನೆಗೆ ಹೋಯ್ತಾರೆ ಸರ್. ಅವರೇ ಬಂದು ನಿಮಗೆ ಹೂವ ತಗೊಂಡೋಗ್ತಾರೆ, ನೀವೇನು ಕೊಡೋದಕ್ಕಾಗಿಲ್ಲ? ಮನೆಗೆ ಬಂದು ತಗೊಂಡೋಗ್ತಾರೆ ಸರ್, ನಾವೇನು ಎಲ್ಲಿ ಹೋಗಲ್ಲ ಸರ್. ಏನು 600 ರೂಪಾಯಿ ಫಿಕ್ಸ್ ಅಮ್ಮ, ಏನು ಹೆಚ್ಚು ಕಮ್ಮಿ ಏನು ಸೀಸನ್ ವೈಸ್ ಏನು ಏರಿಳಿಕೆ ಆಗ್ತದ? ಇಲ್ಲ ಸರ್, 300 ರೂಪಾಯಿ ಕೆಜಿ ಫಿಕ್ಸ್ ಸರ್, 600 ರೂಪಾಯಿ 2 ಕೆಜಿ ಸರ್. ಅಂದ್ರೆ ಪ್ರತಿದಿನ ನಿಮಗೆ 600 ರೂಪಾಯಿ ಹೂವಿಂದ ಬರ್ತದ? ಒನ್ ಡೇ ಬಿಟ್ಟು ಒನ್ ಡೇ ಬರ್ತದೆ ಸರ್, ಒನ್ ಡೇ ಅಣ್ಣ ಮತ್ತೆ ಒಂದ್ ಬಿಸಿಲು ಬೀಳ್ಬೇಕು ಸರ್, ಮರ್ದಿನ ಹೂ ಬರ್ತದೆ. ಯಾವ ಹಂಗಾಮಿನಲ್ಲಿ ಯಾವ ಟೈಮ್ ನಾಗ ಚಲೋ ಬೀಳ್ತಾವ ಅಮ್ಮ? ಬಗ್ಗೆ ಬ್ಯಾಸಗಿ ಸರ್, ಬ್ಯಾಸಗಿ ಫುಲ್ ಸರ್, ಅವಾಗ 3-4 ಕೆಜಿ ಬರುತ್ತೆ ಸರ್ ಬ್ಯಾಸಗಿಗೆ, ಖಾಲಿದಿಂದ 2 ಕೆಜಿ. ರೇಟು ಯಾವಾಗ ಚಲೋ ಇರ್ತವೆ? ಅದು ಸೇಮ್ ಒಂದೇ ರೇಟ್ ಸರ್, ಅದು ಏನಿಲ್ಲ. ಡಿಮ್ಯಾಂಡ್ ಡಿಮ್ಯಾಂಡ್ ಹಬ್ಬ ಇಬ್ಬ ಇದ್ದಾಗ ಸರ್ ನಾವು 50 ರೂಪಾಯಿ ಮಳೆ ಕಟ್ಟಿ ಕೊಡ್ತೀವಿ. ಹೌದು, ನಾವು ತಗೊಂಡಿವ ಮನೆ ದೀಪಾವಳಿ ದಸರಾಗ 50 ರೂಪಾಯಿ ಮಳೆ ಅಂತ ಹೇಳಿ ನಾವು ಮಾರೋ ಹತ್ರ, ನಾವು 50 ರೂಪಾಯಿ ಅಂಪಲೆ ಮಾರಿವಿ ಸರ್, ಸುಳ್ಳು ಹಾಕಿ ಹೇಳೋದು ಸರ್. ಹೂವದಾಗ ನೋಡಮ್ಮ, ದಿನಾಲು 300-300 ರೂಪಾಯಿ 2 ಕೆಜಿ 600 ರೂಪಾಯಿ ಹೋಗ್ತದೆ. ಖರ್ಚು ಎಷ್ಟಾಗ್ತದಮ್ಮ ಹರಿಯೋದಂಗೆ? ನಾವೇನ್ ಲೇಬರ್ ಇವರು ಏನ್ ಹೆಚ್ಚಲ್ಲ ಸರ್, ನಾವೇ ಮಕ್ಕಳ ರೀತಿ ಕಾಲೇಜ್ಗಿನ ಮೊದ್ಲು ಹರಿದು ಹೋಗ್ತಾಳೆ ಸರ್, ಆಕಿ ಕಾಲೇಜ್ಗೆ ಹೋಗಿ ಬಂದ್ಮೇಲೆ ನಾ ಕಟ್ತೇನೆ. ತಾಯಿ ಮಗಳು ಇಬ್ರು ಮಾಡ್ತೀರಿ? ಇಬ್ರೇ ಸರ್, ನಮ್ಮನೆಯವ್ರ ಕೆಲ್ಸಕ್ಕೆ ಹೋಗ್ತಾರೆ ಸರ್, ನಮ್ಮಗ ಸ್ಕೂಲ್ಗೆ ಹೋಗ್ತಾನೆ. ನೋಡ್ರಿ, 48x33 ಪ್ಲಾಟ್ನಾಗ ತಾವು ಎಲ್ಲ ಕನಕಾಂಬರ ಹೂ ಮಾರಿ ಜೀವನವನ್ನ ಮಾಡಿಕೊಂಡು ಭಾರಿ ಚಲೋ ಆಗ್ಯದ. ಹೇಗೆ ಅನ್ಸತ್ತಮ್ಮ ಹೂ ಬೇಸಾಯ? ಏನಿಲ್ಲ ಸರ್, ಖುಷಿ ಅನ್ಸತ್ ಸರ್ ಅಷ್ಟೇ. ನೀರಿನ ಅನುಕೂಲ, ನೀರಿನ ಅನುಕೂಲ ಮತ್ತೆ ನೀರು ಬಿಡ್ಬೇಕಲ್ಲ ಹೂವಿಗೆ? ಬೋರ್ ಅದ ಸರ್, ಒಂದ್ 1.5 ಇಂಚ್ ನೀರು ಬಿದ್ದ ಸರ್, ಅದನ್ನ ಹಂಗೆ ಅದ್ರೊಳಗ ಇದು ಮಾಡಿನ್ ಸರ್, ಬೋರಿಗೆ ಮೊದ್ಲ ಒಳ್ಳಿ ರೀಚಾರ್ಜ್ ಮಾಡಿಸಿನ್ ಸರ್. ರೀಚಾರ್ಜ್ ಬೋರ್ವೆಲ್ ರೀಚಾರ್ಜ್? ಸುತ್ತ ಕಲ್ಲು ಜಲ್ಲಿ ಗಿಲ್ಲಿ ಹಾಕಿ ಆ ನೀರೆಲ್ಲ ಅಲ್ಲಿಗೆ ಹೋಗಂಗ್ ಮಾಡಿನ್ ಸರ್, ಅದ ಹಂಗೆ ರೀಚಾರ್ಜ್ ಆಗ್ತಿರ್ತದೆ. ಅಂದ್ರೆ ನಿಮಗೆ ಅದು 3 ಪ್ಲಾಟಿಗೆ ನೀರು, ನಂತರ ನಿಮ್ಮ ಮನೆ ಬಳಕೆ ಮಾಡೋಷ್ಟು ನೀರೆಲ್ಲ ಅನುಕೂಲ ಅದ? ಹ್ಮ್ ಸರ್, ಸಾಕಾಗಷ್ಟು. ಮತ್ ಶಾವಿಗೆ ಬಿಸಿನೆಸ್ ಐತೆ ಅಂತ ಹೇಳಿದಮ್ಮ, ಅದು ಹೆಂಗ ತೇಲಾಗ ಬಂತು? ಅದು ಸರ್ ನಾನು ಟೈಲರಿಂಗ್ ಮಾಡ್ತಿದ್ದೆ ಸರ್, ಸಣ್ಣ ಮಿಷನ್ ಇತ್ತು, ಅದು ಪಿಗ್ನಿ ಕಟ್ಟಿ ದೊಡ್ಡ ಮಿಷನ್ ತಗೊಂಡೆ, ಅದನ್ನ ತಗೊಂಡ ಮೇಲೆ ದುಡ್ಡು ಉಳಿತು ಸರ್, 32,000 ರೂಪಾಯಿ ಶಾವಿಗೆ ಮಿಷನ್ ಶಾವಿಗೆ ತಗೊಂಡೆ. ಖಾಲಿ ಇದ್ದಾಗ ಏನ್ ಮಾಡೋದಂದ್ರೆ ವರ್ಷಕ್ಕೆ ಒಂದು 30 ಕ್ವಿಂಟಲ್ ನೋಡಿತ ಸರ್ ಶಾವಿಗೆ. ಹೆಂಗಮ್ಮ 30 ಕ್ವಿಂಟಲ್ ವ್ಯಾಪಾರ ಆಗ್ತದ? ಇಲ್ಲ ಸರ್, ಮಾಡ್ತೀವಿ ಸರ್, ಕಂಪಲ್ಸರಿ ಮಾಡಿ ಹೋಗಿ ಹೋಗ್ತಾರೆ. ಇಲ್ಲ ಸರ್, ಹಂಗೆ ಬಂದ್ ಮಾಡ್ಕೊಂಡು ಹೋಗ್ತಾರೆ ಸರ್, ರವೆ ಎಲ್ಲ ನಾವೇ ತರ್ತೀವಿ ಸರ್, 10 ಕೆಜಿ 5 ಕೆಜಿ 20 ಕೆಜಿ 15 ಕೆಜಿ ಹಂಗೆ ಹೇಳೋಣ, ಹಂಗೆ ಮಕ್ಕಳು ನಾನು ನಮ್ಮ ಮನೆಯವರು 4 ಮಂದಿ ಸೇರಿ ಮಾಡಿ ಕೊಟ್ಬಿಡ್ತೀವಿ. ಒಣಗಿಸ್ಬೇಕು, ಒಂದ್ 3-4 ಮಂದಿ ಬೇಕು, ಅದಕ್ಕೆ ಹಿಡ್ಕೊಳ್ಳೋರು ಬೇಕು, ರುಬ್ಬರು ಬೇಕು. ಆಯ್ತು ಸರ್, ಮಾಳಿಗೆ ಮೇಲೆ ಐತಲ್ ಸರ್, ಮೇಲೆ ಹೋಗಿ ಇದು ಮಾಡ್ತಾರೆ ಸರ್. ಹೆಂಗಮ್ಮ ಶಾವಿಗೆ ಮಿಷನ್ ಮಾಡುವಂತದ್ದು, ಅದು ಕರೆಂಟ್ ಇಂದ ಇತ್ತು ಅಥವಾ ಏನೋ ನೀವು ಕೈಲೇ ಮಾಡೋದು? ಇಲ್ಲ ಸರ್, ಕರೆಂಟ್ ಇಂದ ಸರ್. ಹೆಂಗಮ್ಮ ಈಗ ಸ್ಮೂತ್ ಆಗಿ ಬರಬೇಕು, ಉದುರುದ್ರು ಒಗರ್ ಒಗರ್ ಇರ್ತದ ಅಂತ ಹೇಳ್ತಾರೆ ಮಿಷಿನ್ ಶಾವಿಗೆ. ಈಗ ಕೈಲಿ ಮಾಡಿದ ಶಾವಿಗೆ ಸ್ವಲ್ಪ ಮೆತ್ತಗ ಸ್ಮೂತ್ ಇರ್ತಾವ, ತಿನ್ನೋಕ್ ರುಚಿ ಬರ್ತದ. ಇದು ಮಿಷಿನ್ದು ಸ್ವಲ್ಪ ಅಷ್ಟು ಟೇಸ್ಟ್ ಬರಂಗಿಲ್ಲ ಅಂತ ಹೇಳ್ತಾರೆ. ಇಲ್ಲ ಸರ್, ಕಲ್ಸದ್ರಾಗ ಇರ್ತದ ಸರ್. ಈಗೆಲ್ಲ ಮ್ಯಾನ್ಯುವಲ್ ಹೋಗ್ಬಿಟ್ಟ ಸರ್, ಎಲ್ಲರೂ ಮಷಿನ್ ಹಿಂಗಾಗಿ ಮತ್ತೆ ಈಗ ಹೆಂಗೈತೆ ಹಂಗ ಹೋಗ್ಲೇಬೇಕು. ಒಣ ಹಿಟ್ಟು ಹೋಗ್ತದ ಅಂತ? ಇಲ್ಲ ಸರ್, ಹೋಗಲ್ಲ ಸರ್, ಅದು ಕಲ್ಸಾದ್ರೆ ಇದೆ ಸ್ವಲ್ಪ ಕೈ ದೌತಿ ಆಗುತ್ತೆ ಸರ್, ಕಲ್ಸಿದ್ರೆ ಚಲೋ ಬರ್ತದೆ ಸರ್, ಪೂರ ಉದ್ರ ಬದ್ರ ಅಂದ್ರೆ ಎಲ್ಲ ಮಿಜ್ಜಿ ಆಗುತ್ತೆ ಸರ್. ಹಿಂಗಾಗಿ ನಾವು ಸ್ವಲ್ಪ ಕಷ್ಟಪಟ್ಟು ಚಲೋ ಕಲ್ಸಿದ್ರೆ ಏನಾಗಲ್ಲ ಸರ್ ಶಾವಿ, ನೀವು ಅವಾಗೆ ಮಾಡಿ ಮರ್ದಿನ ಬಸ್ತರು ಹಂಗೆ ಆಗಿರ್ತಾರೆ. ಬಸಮ್ಮವ್ರು ಈಗ ಈಗ ನಮ್ಮಂತವ್ರು ಅಥವಾ ಯಾರಾದ್ರೂ ಆಜು ಬನ್ನಿರು ಅಥವಾ ಕೆಲವೊಬ್ರು ಹಳ್ಳಿಯವರು ಬಂದ್ರಪ್ಪ ಅಂತಂದ್ರೆ ಅವರೇ ಗೋಧಿ ಹಿಟ್ಟು ತಗೊಂಬಂತರ ಬರ್ತಾರ ಅಥವಾ ತಮ್ದು ಹಿಟ್ಟಾಗೆ? ಇಲ್ಲ ಸರ್, ಗೋಧಿ ಹಿಟ್ಟು ತಂದ್ರು ಮಾಡಿಕೊಡ್ತೀವಿ ಸರ್, ಇಲ್ಲ ನಮ್ದು ರವ, ನಾವು ರವ ಚೀಲ ತಂದು ಮನೆಗೆ ಇಟ್ಕೊಂಡಿರ್ತೀವಿ ಸರ್, ಅದನ್ನ ಮಾಡಿ. ಗೋಧಿ ಹಿಟ್ಟದ್ದು ಚಲೋ ಬರ್ತದ ಅಥವಾ ರವದ್ದು ಚಲೋ ಬರ್ತದ? ಅಸಲ ರವದ್ದು ಚಲೋ ಬರ್ತದೆ ಸರ್, ಗೋಧಿ ಹಿಟ್ಟು ಟೇಸ್ಟ್ ಜಾಸ್ತಿ. ಹೌದು, ಹೆಂಗಮ್ಮ ಚೆನ್ನಾಗಿದೆ ಡಿಮ್ಯಾಂಡ್? ಆಯ್ತು ಸರ್, ಬ್ಯಾಸಗಿ ಆಗಿರ್ತದೆ ಸರ್, ಖಾಲಿದಿಂದಾಗಿಲ್ಲ. ಖಾಲಿ ದಿನಗಳಲ್ಲಿ ಏನಾದ್ರು ಅದಕ್ಕೆ ಬ್ರ್ಯಾಂಡ್ ಮಾಡಿ ಬೇರೆ ಬೇರೆ ಕಿರಾಣಿ ಅಂಗಡಿಗಳಿಗೆ ಮಾಲ್ಗಳಿಗೆ ದೊಡ್ಡ ದೊಡ್ಡ ಸಿಟಿಗಳಿಗೆ ಏನಾದ್ರು ಕಳಿಸೋದು ಅಂತದ್ದು ಒಂದು ತಲೆಗೆ ವಿಚಾರ ಮಾಡ್ಬೇಕಲ್ಲಮ್ಮ? ಅದು ಅಷ್ಟು ತಲೆ ಓಡಿಸಿಲ್ಲ ಸರ್, ಅಷ್ಟೇ 2 ತಿಂಗಳ ಮಾಡಿ ಮಷಿನ್ ಹಂಗೆ ಹಿಂದೆ ಇಟ್ಬಿಡ್ತೀವಿ ಸರ್. ಏನೋ ಒಂದು ಹೆಸರು ಕೊಡೋದಮ್ಮ, ಗ್ರಾಮ್ಯ ಸೇವೆಗೆ, ಗ್ರಾಮೀಣ ಸೇವೆಗೆ, ಮನೆ ಸೇವೆಗೆ, ಹಿಂಗೆಲ್ಲ ಒಂದು ಪ್ಯಾಕೆಟ್ ಮಾಡಿ ಒಂದೊಂದು ಲೇಬಲ್ ಹಚ್ಚಿ ಅದಕ್ಕೊಂದು ಸ್ವಲ್ಪ ಅಲ್ಲಲ್ಲಲ್ಲಿ ನಾವು ವ್ಯಾಪಾರ ಸಣ್ಣಗೆ ಚಲೋ ಮಾಡಿದ್ರಪ್ಪ ಅಂತಂದ್ರೆ ರುಚಿ ನೋಡ್ಕೊಂಡು ಜನ ನಿಮ್ಗೆ ವ್ಯಾಪಾರ ಜಾಸ್ತಿ ಆಗ್ಬೋದು. ಹೌದು ಸರ್, ಮಾಡಮ್ ಸರ್, ಇದೊಂದ್ ಪ್ರಯತ್ನ ನಮ್ ತಲೆಗೆ ಬಂದಿಲ್ಲ ಸರ್, ಏನ್ ಮಾಡಮ್ ಸರ್. ಹೆಂಗಮ್ಮ ಇಷ್ಟೆಲ್ಲ ಮಾಡಕತ್ತಿ ನೋಡ್ಬೇಕು, ನೀವೊಬ್ಬ ಪಶುಶಕ್ತಿ ಆಗಿ ಹೂವಿನ ಬೇಸಾಯ ಸೇವೆಗೆ ಆಯ್ತು, ಟೇಲರಿಂಗ್ ಅಲ್ಲಮ್ಮ ಮತ್ತೆ ದೈಹಿಕ ಶ್ರಮ ಬೇಕಾಗ್ತದ, ಕುಂತ್ಕೋಬೇಕು, ಬ್ಲೌಸ್ ಕಟ್ ಮಾಡ್ಬೇಕು, ಮಿಷಿನ್ ತುಳಿಬೇಕು, ಇದೆಲ್ಲ ಹೆಂಗೆ? ಮೋಟರ್ ಹಚ್ಚಿವಿ ಸರ್, ಕರೆಂಟ್ ಏನು ಸರ್, ಅದೇನಷ್ಟು ದೌತಿ ಆಗಲ್ಲ ಸರ್. ನಾನು ಕಟ್ ಮಾಡಿ ಕೊಟ್ರೆ ಮಗಳು ಹೊಲಿತಾಳೆ ಸರ್, ಇಲ್ಲಾಂದ್ರೆ ನಮ್ಮನೆಯವರು ಒಲಿತಾರೆ, ಮತ್ತೆ ನಾನು ಒಲಿತೀನಿ ಸರ್. ಏನ್ ಒಟ್ಟೆ ಹೆಂಗ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಂತೀವಿ ಸರ್ ಒಬ್ರಿಗೊಬ್ರು? ಬಿಡಿರೋ ಸಮಯದಲ್ಲಿ ರಾತ್ರಿ ಮುಂಜಾನೆ ಟೈಮ್ ಇದ್ದಾಗ ಸೀಸನ್ ಇದ್ದಾಗ ಈ ಹೊಲಿಗೆ ಕೆಲಸನೂ ನಡೆದದ ಸರ್? ನೋಡಮ್ಮ, ಈಗ ಒಂದು ಬ್ಲೌಸ್ ಗೆ ಹೊಲಿಬೇಕಪ್ಪ ಅಂದ್ರೆ ಇತ್ತೀಚೆಗೆ ಬಹಳ ಕಾಸ್ಟ್ಲಿ ಅಂತ ಹೇಳ್ತಾರೆ. ಹೆಂಗಮ್ಮ, ಹೆಂಗ್ ರೇಟ್ ಮಾಡಿದಿ? 200 ರೂಪಾಯಿ ಸರ್, 200 ರೂಪಾಯಿಗೆ ಒಂದ್ ಬ್ಲೌಸ್. ಈಗ ಸಿಟಿಯಾಗ 400-500 ಅಂತ ಹೇಳ್ತಾರೆ. ಹಳ್ಳಿ ಒಳಗ ಅಷ್ಟು ನಡೆಯಲ್ಲ ಸರ್. ಅದಕ್ಕಾದ್ರೆ ಡಿಸೈನ್ ಎಂಬ್ರಾಯ್ಡ್ರಿ ಎಲ್ಲ ಹಳ್ಳಿಗೆ ನಡೆಯಲ್ಲ? ನಡೀತದ ಸರ್, ಹಂಗ ನಾವು ಅಷ್ಟಾಗಿ ನಾರ್ಮಲ್ ಆಗಿ ಹೊಲ್ ಕೊಡ್ತೀವಿ ಸರ್, 200 ರೂಪಾಯಿ ಒಂದ್ ಬ್ಲೌಸ್. ಮತ್ತೆ ನಮ್ಮ ಜೊತೆಗೆ ಏನಾದ್ರು ಕುರಿ ಸಾಕಾಣಿಕೆ, ಹೋತ್ಮರಿ ಸಾಕಾಣಿಕೆ? ಇವು ಕುರಿ ಯಾವಾಗಲೂ ಸತತ ಇರ್ತಾವ ಸರ್ ನಮ್ಗೆ. ಎಷ್ಟದಮ್ಮ ಕುರಿಗಳು? ಮೊದ್ಲು 6 ಇದ್ದು ಸರ್, ಈಗ 2 ಅದ ಸರ್. ಮೊನ್ನೆ ಕೊಟ್ಟಿನಿ ಸರ್, ರೀಸೆಂಟ್ ಅದ ಹಬ್ಬ ಬಂತಲ್ರಿ, ಈಗ ಮತ್ತೆ 2 ತಗೊಂಡಿನಿ ಸರ್. ಬ್ಯಾಸಿಗೆ ಒಂದ್ 10 ಮರಿ ಮಾಡ್ಬೇಕಂತ ಒಂದ್ ಪ್ಲಾನ್ ಐತ್ ಸರ್. ಮತ್ತೆ ಹೆಂಗಮ್ಮ ಇವಕ್ಕೆಲ್ಲ ದೇಖರಿಕೆ ಮಾಡ್ಬೇಕಲ್ಲ, ಇದಕ್ಕೆ ಹುಲ್ಲು ಬೇಕು, ವ್ಯವಸ್ಥೆ ಬೇಕು, ಸೊಪ್ಪೆ ಬೇಕು ಸರ್. ಅದ ಮಗನದು ಸ್ಕೂಲ್ ಫೀ ಕಟ್ಟಿಗೆ ಅಂತ ಮರಿ ಕೊಡೋದು ಸರ್ ನಾನು. 6,000 ರೂಪಾಯಿ ಕೊಟ್ಟು ಮರಿ ಕೊಡಿಸ್ತೀನಿ. ಅದ ದೊಡ್ಡದಾಗದ್ರಾಗ ಅದನ್ ಸ್ಕೂಲ್ ಫೀ ಹೋಗ್ಬೇಕಾದ್ರೆ ಆತಗೆ ಹೇಳತ್ ನಿನ್ ಸ್ಕೂಲ್ ಫೀ ನೀ ಕಟ್ಟಿಗೆ ಅಂತ. ನಾವ್ ಒಂದ್ ಹುಡುಗಿ ಗೊತ್ತಾಗ್ಬೇಕು ದುಡ್ಡಿನ ಮಹತ್ವ. ನಾವ್ ಕೊಟ್ಟಿದ್ದು ಅವ್ನಿಗೆ ಗೊತ್ತಾಗ ನೋಡಪ್ಪ, ನಿನ್ ಸ್ಕೂಲ್ ಫೀಸ್ ಈ ಮರಿ ಸಾಕಾಣಿಕೆ ಮಾಡ್ಕೊಂಡು ಅದ್ರಲ್ಲಿ ನೀನ್ ಕಟ್ಟಿಗೆ. ಏನಮ್ಮ ಮಗಳು ಮತ್ತೆ ನರ್ಸಿಂಗ್ ಮಾಡಿದ್ರಲ್ಲ ಅಂತ ಹೇಳ್ತಿದ್ವಿ, ಇವೆಲ್ಲ ಓದ್ದವರು ಮತ್ತೆ ನಿಮ್ಗೆಲ್ಲ ಈ ಮನೆ ಕೆಲ್ಸಕ್ಕ, ನಿಮ್ ಹೂವಿನ ಕೆಲ್ಸಕ್ಕ, ಇವೆಲ್ಲ ಶಾವಿ ಕೆಲ್ಸಕ್ಕ ಸಹಕಾರ ಮಾಡ್ತಾರ, ಬಂದ್ ದುಡಿತಾರ ನಿಮ್ ಜೊತೆ? ಮಾಡ್ತಾರೆ ಸರ್. ನಾವೇನ್ ಮಧ್ಯವರ್ತರ್ಕರ್ ಸರ್, ಮಾಡ್ಲೇಬೇಕು ಸರ್. ನಾವದಪ್ಪ ದೊಡ್ಡ ಶ್ರೀಮಂತ್ರ ಮತ್ತೊಂದು ಅದೆಲ್ಲ ಇಲ್ಲಾಂದ್ರೆ ನಡೆಯೋದಿಲ್ಲ ಸರ್, ಮಾಡ್ಲೇಬೇಕ್ರಿ ಕಂಪಲ್ಸರಿ. ಈಗ ನೋಡು 4 ಎಕರೆ ಭೂಮಿ, ಅದ್ರಾಗ ಏನ್ ಹಾಕಿರಿ? ತೊಗರಿ ಹಾಕಿವಿ ಸರ್. ಹೇಗಿದೆ ಈ ಸಲ ತೊಗರಿ? ತೊಗರಿ ಚೆನ್ನಾಗದ ಸರ್. ಏರಿಯಲ್ರಿ ಆ ಕಡೆ ಮಳೆ ಹಾಕ್ಯಂತಿತ್ತು ಸರ್, ಅಷ್ಟಾಗದ ಸರ್. ಎಲ್ಲ ಗೊಬ್ಬರ ಗಿಬ್ಬರ ಎಲ್ಲ ಚೆನ್ನಾಗಿ ಹಾಕ್ತೀರಿ? ನಾವೆಲ್ಲ ಹೆಂಡಿ ಗೊಬ್ಬರ ಸರ್. ರಸ್ತಾಗ ಬಿದ್ದಿದ್ದ ಹೆಂಡಿ ಹೊಲಕ್ ಹಾಕ್ತಿವಿ ಸರ್. ಅಂದ್ರೆ ಸರ್ ನಮ್ಮ ಅಮ್ಮರ ಹೆಂಡಿ ಹಿಡಿದ್ರೆ ನಾವು ಅದೇ ಮಾಡ್ತೀವಿ ಸರ್. ದನಕರಗಳದ್ದು ಇದು ಯಾಕಂತಂದ್ರೆ ಈಗ ಸೆಗಣಿ ಸಿಗೋದು ದೊಡ್ಡ ಪುಣ್ಯದ ಕೆಲಸ. ಯಾಕಂತಂದ್ರೆ ಈಗ ಸಿಗೋಲ್ದು, ರೊಕ್ಕ ಕೊಟ್ರು ಕೂಡ ತುಟ್ಟಾಗದ. ಮತ್ತೆ ದನಕರಗಳು ಸಾಕೋದು ಬಹಳ ಕಷ್ಟದ ಕೆಲಸ. ಅಲ್ಲಿ ಅಗಸಿ ಮುಂದೆ ಮನೆ ಇತ್ತಲ್ಲ ಸರ್, ಅಮ್ಮರು ಇಷ್ಟು ದಿನ ಹಿಡಿತಿದ್ರು ಸರ್. ನಾವಾದ್ರೂ ಕುರಿ ಸಾಕಾಣಿಕೆ ಇದು ವೇಸ್ಟೇಜ್ ಎಲ್ಲ ಒಂದ್ ಕಡೆಗೆ ಹಾಕಿ ಸರ್, ಈಗ ಎರೆಹುಳ ಗೊಬ್ಬರ ಮಾಡ್ಬೇಕಂತ ಪ್ಲಾನ್ ಮಾಡಿವ್ ಸರ್. ಈಗ ಎರೆಹುಳ ಜಲ ಮಾಡಿವ್ ಸರ್, ಈಗ ನೋಡಮ್ ಫಸ್ಟ್ ಗೆ ಅಂತ. ಸಗಣಿ ಗೊಬ್ಬರ ಹಾಕಿ ಎರೆ ಗೊಬ್ಬರ ಮಾಡಿ ಅದ್ರಗಿಂತ ಜಲ ಬಂದದನ್ನ ಹೊಲಕ್ ಸಿಂಪರಣೆ ಮಾಡೋದು. ಈ ಕನಕಾಂಬ್ರಿಗೆ ಮಾಡಿವಿ ಸರ್ ಇವಾಗ. ಕನಕಾಂಬ್ರಿ ಹಾಕಿದ್ದಕ್ಕೆಲ್ಲ ಮತ್ತೆ ಅದಕ್ಕೆ ಇಳುವರಿ ಸ್ವಲ್ಪ ಚಲೋ ಎಫೆಕ್ಟ್ ಆಗಿದೆ? ಬಂದ ಸರ್, ಚೆನ್ನಾಗಿ ಬಂದವ ಸರ್. ಈಗಾಗಲೇ ಒಂದ್ 15 ದಿನ ಆಯ್ತು ಸರ್ ಹೊಡೋದು, ಇಳುವರಿ ಚೆನ್ನಾಗಿ ಬಂದ ಸರ್ ಅದರ. ಈಗ ನೋಡಮ್ಮ ಬಹಳಷ್ಟು ಖುಷಿ ಆಯ್ತು. 4 ಎಕರೆ ಭೂಮಿಯಲ್ಲಿ ಒಬ್ಬ ಶ್ರಮಜೀವಿಯಾಗಿ ಹೆಣ್ಮಗಳಾಗಿ ಇಷ್ಟೆಲ್ಲ ಸಹಕರಿಸಿಕೊಂಡು ಹೋಗಿ ಬಿಡುವಿಲ್ಲದ ಕೆಲಸ ಮಾಡಿಕೊಂಡು ರೈತರಿಗೆ ಮಾಹಿತಿ ಕೊಡುವಂತದ್ದು ಕಷ್ಟ ಆಯಂಗಿಲ್ಲಮ್ಮ? ಇಲ್ಲ ಸರ್, ನಮ್ಮನೆಯವ್ರ ಸಪೋರ್ಟ್ ಜಾಸ್ತಿ ಸರ್. ಈ ಮಾಡಂತ ಹೇಳ್ತಾರ, ಏನಾಯ್ತು ಹೋಗು ಮಾಡಮ್ಮ ಅದಂತ ಅವ್ರು ಧೈರ್ಯ ಹೇಳ್ತಾರ ಮಾಡಂತಾರೆ ಸರ್. ಈಗ ಇಲ್ಲಿಗೆ ಬರುವಾಗ ಅವರೇ ಬಂದ್ ಬಿಟ್ಟು ಹೋದ್ರಿ ಸರ್, ಯಾರು ಬಂದ್ ಬಿಟ್ಟು ಬರಲ್ಲ ಸರ್ ಇದ್ರಂಗೆ. ಹೌದಿಲ್ಲ ಸರ್, ಬೇಡ ನಿನ್ಗೆ ಆಗ್ಬೇಕು ಅದು ವಾದ್ಯದಾಗುತ್ತದೆ, ನಾನು ತಂದಾಗ್ತೀನಿ ಹೆಣ್ಮಕ್ಳು ಇದಕ್ಕೆ ಬೇಕಂತ ಹೇಳ್ತಾರ ಮಂದಿ ಬೈತಾರ? ನಮ್ಮನೆಯವ್ರ ಸಪೋರ್ಟ್ ಆಯ್ತು ಸರ್ ಮೇನ್. ಅದ ಎಲ್ಲೇನಾಗ್ಲಿ ಸರ್, ಬರ್ರಿ ಅಂದ್ರೆ ಬರ್ತಾರ ಹೋಗ್ತಾರೆ ಸರ್. ನೋಡಮ್ಮ ನಮ್ಮ ಜೊತೆನೂ ಬಂದಿದ್ವಿ ಇವತ್ತು, ರೈತರಿಗೆ ತರಬೇತಿ ಇತ್ತು, ಮಾಹಿತಿ ಇತ್ತು, ಅರ್ಜಿಗಳನ್ನು ತುಂಬೋದಾಯ್ತು, ಮಂದಿಗಳನ್ನ ಕೂಡಿಸೋದಾಯ್ತು. ಇದೆಲ್ಲ ಹೆಂಗಾಗತ್ತಮ್ಮ ಮಂದಿಗಳಿಗೆಲ್ಲ ಕನ್ವಿನ್ಸ್ ಮಾಡಿ ಹೇಳಿದಾಗ? ಕೆಲವೊಬ್ರು ಕೇಳ್ತಾರ, ಕೆಲವೊಬ್ರು ಕೇಳಂಗಿಲ್ಲ, ಕೆಲವೊಬ್ರು ಏ ಅವ್ರೇನ್ ಮಾಡ್ತಾರ ಅಂತ ಹೇಳ್ತಾರ, ಬೇಸರ ಆಗಿಲ್ಲ ನಮ್ಮ ಮತ್ತೆ ಏ ಬಿಟ್ಬಿಡಮ್ಮಪ್ಪ ಅಂತ ಹೇಳಿ? ಇಲ್ಲ ಸರ್, ಆಗಲ್ಲ ಸರ್, ನಾವು ಸ್ವಲ್ಪ ಜಾಸ್ತಿ ಮಾತಾಡ್ತೀನಿ ಸರ್. ಅದೊಂದ್ ಸ್ವಲ್ಪ ರೂಢಿ ಸರ್. ರೂಢಿ ಒಂದ್ಸಲ ಬಿಡಿ, 2 ಸಲ ಅವ್ರಿಗೆ ತಿಳಿಕೆ ಬರಂಗ್ ಹೇಳ್ಬೇಕು. 10 ಸಲ ಹೇಳಂದ್ರೆ ಹೇಳ್ತೀವಿ ಸರ್. ಹೇಳಿದ್ಮೇಲೆ ಅವ್ರ ದಾರಿಗೆ ನಾವು ಹೋಗ್ಬೇಕು, ನಮ್ ದಾರಿಗೆ ಅವ್ರನ್ನ ಬರೋಕ್ ಅಲ್ಲಿ ಮಟ್ಟ ಬಿಡಂಗಿಲ್ಲ ಅವ್ರ ನಾವು ಸರ್. ನೋಡಮ್ಮ ಪಶು ಸುಖಿಯಾಗಿ ಕೆಲಸ ಮಾಡ್ತೀರಿ, ತಿಂಗಳಿಗೆ ಎಷ್ಟು ಕೊಡ್ತಾರೆ ನಿಮ್ಗೆ? ಕಡಿಮೆ ಸರ್, 3,700 ಅದ ಸರ್. ಅದ್ರಾಗ ಮತ್ತೆಲ್ಲ ಖುಷಿಯಿಂದ ಎಷ್ಟನ ಆಗ್ಲಿ ಸೇವೆ, ಅದೊಂದು ನಿಮ್ಗೊಂದು ಹವ್ಯಾಸ. ಹ್ಮ್ ಸರ್, ಅದೊಂದು ಖಾಲಿ ಪಾರ್ಟ್ ಟೈಮ್ ಜಾಬ್ ಇದ್ದಂಗೆ ಮುಂದೇನ ಪೇಮೆಂಟ್ ಇರ್ಬೋದು ಅಂತ ಆಶೆ ಒಂದು ಅಷ್ಟೇ ಸರ್. ಏನಕ್ಕೆ ಇಷ್ಟಪಡ್ತೀಮ ನಮ್ಮ ಹೆಣ್ಮಕ್ಳಿಗೆ? ಯಾಕಂತಂದ್ರೆ ಮನೇಲಿ ಕೂತಿರ್ತಾರೆ, ಮನೆ ತುಂಬಾ ಅಂಗಳ ಇರ್ತದೆ, ಹೊಲ ಇರ್ತದೆ, ನಿನ್ನಂಗೆ ಅವ್ರಿಗೆ ಏನ್ ಮಾಡ್ಕೊಳಕ್ ಸಲಹೆ ನಿನ್ನ ಒಂದು ಹೆಣ್ಮಕ್ಳಾಗಿ, ನಮ್ಮ ಹೆಣ್ಮಕ್ಳಿಗೆ ಗ್ರಾಮೀಣ ಅವರಿಗೆ ನೀ ಏನ್ ಅವ್ರಿಗೆ ವಿಚಾರ ಹೇಳಕ್ ನಿನಗೆ ಇಷ್ಟ ಆಗ್ತದ? ಸಮಯ ವ್ಯರ್ಥ ಮಾಡಬಾರ್ದು ಸರ್, ಈಗ ಮೇನ್ ಅಷ್ಟು. ಈಗಿನ ಕಾಲಕ್ಕೆ ನಮ್ಗೆ ಈಗ ಏಜ್ ಅದ ಸರ್, ಏನಾನ ಮಾಡ್ಬೋದು. ಇನ್ನೊಂದು 15-20 ವರ್ಷ ಆದ್ರೆ ಏಜ್ ಅದ, ಮಾಡ್ಬೇ ಅಷ್ಟು ನಮ್ ಶಕ್ತಿ ಇದ್ಮೇಲೆ ಕೈಲಾದಷ್ಟು ಮಾಡ್ಕೊಂಡು ಹೋಗ್ಬೇಕು ಸರ್. ಇದ್ದಾಗ ಮಾಡ್ಬೇಕು, ಇದ್ದಾಗೆ ಮಾಡ. ಆಮೇಲೆ ವಯಸ್ಸಾದ್ಮೇಲೆ ಅದ್ ಮಾಡ್ಲಿಲ್ಲ ಇದ್ ಮಾಡ್ಲಿಲ್ಲ ಅನ್ನಕ್ಕೆ ಇದ್ದಾಗೆ ಮಾಡ್ಕೊಂಡು ಹೋಗ್ಬೇಕಂತ ನಮ್ ನೋಡ್ ಸರ್ ಹೇಳೋದು. ಮಹಿಳೆಯರು ಸುಮ್ಮನೆ ಅಲ್ಲಿ ಕುಂತ ಇಲ್ಲಿ ಕುಂತ ಟೈಮ್ ಪಾಸ್ ಮಾಡೋದಕ್ಕಿನ್ನ ದಿನ 10 ರೂಪಾಯಿ ದೊಡ್ಡ ಕಲಿ ಒಂದ್ ಸಣ್ಣ ಕಲ್ ಗಂಡ್ರಿಗೆ ಆಸರ ಆದ್ರೆ ಎಷ್ಟೋ ಇದೆ. ಕುಟುಂಬಕ್ಕೆ ನೋಡಮ್ಮ 2 ಕೈ ತಟ್ಟಿದ್ರೆ ಚಪ್ಪಾಳೆ ಆತದ. ಪಾಪ ಗಂಡ್ ಮಕ್ಳಿಗೆ ನಾವು ಅದು ಆಗ್ಲಿಲ್ಲ, ಇದು ಆಗ್ಲಿಲ್ಲ. ಮಕ್ಕಳಿಗೆ ಬಜ್ಜಿಗೆ ಎಜುಕೇಶನ್ ಆಗಿರ್ಬೋದು, ಒಳ್ಳೆ ಬಟ್ಟೆ ಆಗಿರ್ಬೋದು, ಒಂದ್ ಚಲೋ ಮನೆ ಕಟ್ಕೊಳಕ್ ಆಗಿರ್ಬೋದು, ನಾವು ಒಬ್ರಿಗೊಬ್ರು ಸಹಕರಿಸಿಕೊಂಡು 1 ರೂಪಾಯಿ ಉಳಿಸಿಕೊಂಡು ಮಾಡಿದ್ರೆ ಅದು ದೊಡ್ಡದಾಗಿ ಕಾಣ್ತದ ಮುಂದೆ. ಅಷ್ಟೇ ಸರ್. ನೋಡ್ರಿ, ಹೂವಿನ ವ್ಯಾಪಾರ ಮಾಡಿ ಕೇವಲ ಪ್ಲಾಟ್ ನಲ್ಲಿ ಕನಕಾಂಬರ ಹಾಕಿ ಇನ್ನೊಂದು ಪ್ಲಾಟ್ ಅನ್ನ ಖರೀದಿ ಮಾಡಿದ್ರಿ. ಈ ಎರೆಜಲ ಮಾಹಿತಿ, ಇವೆಲ್ಲ ಎರೆಜರ ಕೃಷಿ, ಕೆಲವೊಂದು ಕೃಷಿ ಈಗ ಸಾಕಾಣಿಕೆ ಮಾಡ್ಬೇಕು, ಆಡು ಮರಿಗಳು, ನಿಮಗೆಲ್ಲ ಮಾಹಿತಿ ಎಲ್ಲಿಂದ ಸಿಗ್ತಾವಮ್ಮ? ಬಸವಣ್ಣಪ್ಪ ಸರ್ ಅವರೇ ಸರ್. ಕೆವಿಕೆ ಟ್ರೈನಿಂಗ್ ಹೋದಾಗ ಅವ್ರು ಪರಿಚಯ ಆದ್ರ ಸರ್. ಅವಾಗ ಎರೆಹುಳದ ಬಗ್ಗೆ ನಮಗ ಯೂಟ್ಯೂಬ್ ಕಳಿಸ್ತಿದ್ರು ಸರ್ ನಮ್ಮ ಫೋನ್ಗೆ. ನಾನು ಹಂಗೆ ನೋಡಿ ಒಂದು ಹಳೆ ಡ್ರಮ್ಮಿಂಗ್ ಮಾಡ್ಕೊಂಡಿನಿ ಸರ್. ಆಮೇಲೆ ಎರೆಹುಳ ಇಲ್ಲಿ ಗಂಗಪ್ಪಣ್ಣರ್ ಅಂತಾರೆ ಅವ್ರ ಹತ್ರ ಒಂದಿಷ್ಟು ತಗೊಂಬಂದಿದ್ದೆ ಸರ್ ಹಾಕಿನಿ ಸರ್ ಡ್ರಮ್ಮಿಗೆ. ಇವಾಗ ಒಂದು ಎರಡು ತಿಂಗಳಾಯ್ತು ಸರ್ ಬರಕತ್ತ ಸರ್. ದಿನ ಒಂದು 10 liter ಬಂದು ಸರ್ ಎರೆಹುಳ ಜಲ. ಫಸ್ಟ್ ಒಂದೇ ಪ್ಲಾಟಿಗೆ ಹೊಡೆದಿನಿ ಸರ್ ಅದು ಫಸ್ಟ್ ಹಂಗೆ ಪ್ಯೂರ್ ಹೊಡೆದು ಬಿಟ್ಟಿನಿ ಸರ್ ಆಗಿ. ಹ್ಞೂ ಸರ್. ಆಮೇಲೆ ನೋಡಮ್ ನೀರು ಹಾಕಿ ಆಮೇಲೆ ಇದು ಮಾಡಿದರೆ ಪರವಾಗಿಲ್ಲ ಸರ್ ಚಲೋ ಬಂದ ನೆಕ್ಸ್ಟ್ ಹೊಡಿಬೇಕ್ರಿ. ಅಂದ್ರೆ ಈಗ ಕನಕಾಂಬರ ಹೋಗಕ್ಕ ಸರ್ಕಾರಿ ಗೊಬ್ಬರ ಆಗಿತ್ತು ಇವಾಗ ಹಾಕೋದು ಈಗ ಇತ್ತೀಚೆಗೆ ಕಡಿಮೆ ಮಾಡಿರಿ ಹೇಗೆ? ಇಲ್ಲ ಸರ್ ನಾವಂತ್ರಿ ಯಾವ್ದಕ್ಕ ಅದು ತನಿ ಚೂಟ್ ಅಲ್ಲೇ ಹಾಕ್ಬಿಡ್ತೀವಿ ಸರ್ ಅದೇ ಗೊಬ್ಬರ ಆಗುತ್ತೆ. ಯಾವ್ದು ಗೊಬ್ಬರ ಗೊಬ್ಬರ ಹಾಕಲ್ಲ ಸರ್. ಹಾ ಸರ್ ಈಗ ತನಿ ಚೂಡ್ದಿವಲ್ಲ ಸರ್ ಅದು ಎಲ್ಲಿ ತನಿ ಗಿಡ ಕಟ್ ಮಾಡಿದ್ದು ಎಲ್ಲ ಅದ್ರಾಗೆ ಬಿಟ್ಬಿಡ್ತೀನಿ ಸರ್. ಅದೇ ದಿನ ಅಡ್ಡಾಡ್ತೀವಲ್ರಿ ಕೋಣೆಗೆಲ್ಲ ಪುಡಿ ಪುಡಿ ಪುಡಿ ಪುಡಿ. ಮತ್ತೆ ಹೊಲಕ್ಕೆ ಹೋಗ್ತೀರಿ? 4 acre ಭೂಮಿ ಐತಿಲ್ಲ, ದಿನ ಹೊಲ ಕಡೆ ಹೋಗ್ತೀರ? ದಿನ ಇಲ್ಲಾಂದ್ರೆ ಸರ್ ಒಂದೇ ಬಿಟ್ಟು ಒಂದೇ ಹಂಗೆ ಹೋಗ್ತೀವಿ ಸರ್. ಹೊಲಕ್ಕೆ ಕಟಿಗೆ ಪಟಿಗೆ ನಾವೇ ಹಾಕಿಂತೀವಿ ಸರ್, ಯಾರು ಹಾಳಾಚಲ್ಲ. ಮಕ್ಕಳು ನಾವು ನಮ್ಮ ಮನೆಯವ್ರ ಬಹಳಷ್ಟು ಖುಷಿ ಆಯ್ತು ಬಸಮ್ಮ ನಿಮ್ ಜೊತೆ ಮಾತನಾಡಿ. ನೋಡ್ರಿ ಹಳ್ಳಿ ಒಳಗ ಹೆಣ್ಮಕ್ಳು ಹೆಂಗಿರ್ಬೇಕಪ್ಪ ಅಂತಂದ್ರೆ, ಈಗ ಮನೆ ಜೊತೆಗೆ ನಾವು ಬೇರೆ ಕೆಲಸವನ್ನ ಮಾಡಿ ಇನ್ನೂ ದುಡಿಬೇಕು, ಇನ್ನೂ ದುಡಿಬೇಕು, ಮಾಹಿತಿಯನ್ನ ಪಡ್ಕೋಬೇಕು. ಪಡ್ಕೊಂಡಂತ ಮಾಹಿತಿಯನ್ನ ನಾವು ಅದನ್ನ ನಮ್ಮ ಹೊಲದಲ್ಲಿ ಆಯ್ತು ನಮ್ಮ ಮನೆತನಕ್ಕದು ಒಳ್ಳೇದಾದ ರೀತಿಯಲ್ಲಿ ಈ ತರ ಮಾಡ್ಕೊಂಡು ಹೋಗಿದ್ದೀರಿ. ಈ ತರವಾದಂತ ಒಂದು ಮನೋಭಾವ ನಮ್ಮಲ್ಲಿ ಬರಬೇಕು. ಯಾಕಂತಂದ್ರೆ ಸಮಯ ಹೋಗಿದ್ದು ಮತ್ತೆ ಬರೋದಿಲ್ಲ. ಸಮಯ ಕಾಲಹರಣ ಮಾಡೋದ್ರಿಂದ ನಮಗೆ ಯಾವುದೇ ಲಾಭನೂ ಇಲ್ಲ, ಮಾಹಿತಿ ಸಾಕಷ್ಟು ಪ್ರಮಾಣದಲ್ಲಿ ಸಿಗ್ತದೆ. ತಾವೊಬ್ಬ ಮಹಿಳೆಯಾಗಿ ಪಶುಶಕ್ತಿಯಾಗಿ ಇಲಾಖೆಯೊಂದಿಗೆ ಕೆಲಸವನ್ನು ಮಾಡ್ತಾ, ಜೊತೆಗೆ ಕೇವಲ 30-42 ಪ್ಲಾಟ್ನಲ್ಲಿ ಹೂವಿನ ಬೇಸಾಯ ಮಾಡಿ ಮತ್ತೊಂದು ಪ್ಲಾಟನ್ನು ತಾವು ಖರೀದಿ ಮಾಡಿದಿರಿ. ಜೊತೆಗೆ ಸೇವಿಗೆ ಬೇಸಾಯವನ್ನು ಇದೆ, ಜೊತೆಗೆ ಎರೆಹುಳವನ್ನು ಸಾಕಾಣಿಕೆ ಮಾಡಿ ಎರೆ ಜಲ ಕೃಷಿಯನ್ನು ಕೂಡ ಮಾಡ್ತಿದ್ದೀರಿ. 4 acre ತೊಗರಿಯನ್ನು ಹಾಕ್ಕೊಂಡಿದ್ದೀರಿ ಗಂಡಂದಿರ ಒಂದು ಸಹಕಾರದೊಂದಿಗೆ. ಮಕ್ಕಳನ್ನು ಒಂದು ವಿಶ್ವಾಸಕ್ಕೆ ತೆಗೆದುಕೊಂಡು ಅವರನ್ನು ನಿಮ್ಮ ಮಾರ್ಗದರ್ಶನದಲ್ಲಿ ಕೆಲಸ ಮಾಡಿರಿ. ನಿಮ್ಮ ಕೆಲವು ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಂಡ್ರಿ. ಇವೆಲ್ಲವುಗಳನ್ನು ನಮ್ಮ ಗ್ರಾಮೀಣ ಭಾಗದ ಮಹಿಳೆಯರು ತಿಳ್ಕೊಂಡು ಈ ರೀತಿಯಾದ ಕೃಷಿಯನ್ನು ಮಾಡಿದರೆ ನಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸ್ತದೆ, ನಮಗೆ ಒಳ್ಳೆಯದಾಗ್ತದೆ ಅಂತ ಹೇಳ್ತಾ ನನ್ನೊಂದಿಗೆ ಕೆಲವೊಂದು ಮಾಹಿತಿಯನ್ನು ಹಂಚಿಕೊಂಡಂತ ಬಸಮ್ಮವರೇ, ತಮಗೆ ಕೇಳುವರ ಪರವಾಗಿ ನಮ್ಮೆಲ್ಲ ಮಹಿಳೆಯರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದ ಸರ್. ಇದುವರೆಗೆ ಲಿಂಗಸ್ಕೂರು ತಾಲೂಕಿನ ನಿಲುಗಲ್ ಗ್ರಾಮದ ಸ್ವಯಂ ಉದ್ಯೋಗಿನಿ ಶ್ರೀಮತಿ ಬಸಮ್ಮ ಅವರೊಂದಿಗೆ ಮಾತುಕತೆಯನ್ನು ಕೇಳಿದಿರಿ. ಇವರೊಂದಿಗೆ ಅಮರೇಶ್ ಆಶಿಹಾಳ್. ಹರ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯ್ ಸುರಕ್ಷಿತ ಹೋ ಜಾಯ್. ಸಂಕಟ ಕೆ ಸಮಯ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನಾ ಕಿಸಾನೋ ಕೆ ಲಿಯೆ ವರದಾನ್ ಹೈ. ಅಬ್ ಸೂಖಾ ಪಡೆ ಯಾ ಬಾಢ್ ಆ ಜಾಯ್ ಕೋಯಿ ಡರ್ ನಹಿ, ಅಬ್ ಓಲೆ ಪಡೆ ಯಾ ಕೀಟ ಪತಂಗೆ ಫಸಲ್ ಖಾ ಜಾಯ್ ಕೋಯಿ ಫಿಕ್ರ ನಹಿ, ಕ್ಯೋಂಕಿ ಹಮ್ನೆ ಲಿಯಾ ಹೈ ಪ್ರಧಾನ ಮಂತ್ರಿ ಫಸಲ್ ಬಿಮಾ. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 crore से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत ಸರ್ಕಾರ. ರೈತ ಬಾಂಧವರೇ, ಈಗ ಕೇಳಿ ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ಕೃಷಿ ಸಲಹೆಗಳು. ರೈತ ಬಾಂಧವರೇ, ಈಗ ಹವಾಮಾನ ವರದಿ ಮತ್ತೆ ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನ ಕೇಳೋಣ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳಲ್ಲಿ ಅಲ್ಲಲ್ಲಿ ಮೋಡ ಕವಿದ ವಾತಾವರಣವಿರಲಿದ್ದು ಹಗುರದಿಂದ ಸಾಧಾರಣ ಪ್ರಮಾಣದ ಮಳೆ ಆಗುವ ಸಾಧ್ಯತೆ ಇದೆ. ಗರಿಷ್ಠ ಉಷ್ಣಾಂಶ 32-33 degrees Celsius ಮತ್ತು ಕನಿಷ್ಠ ಉಷ್ಣಾಂಶ 20 degrees Celsius ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 84-89% ಇರುವ ಸಾಧ್ಯತೆ ಇದ್ದು, ಕನಿಷ್ಠ ಆರ್ದ್ರತೆ 74-76% ಇರುವ ಸಾಧ್ಯತೆ ಇದೆ. ಗಾಳಿಯ ವೇಗ ಸರಾಸರಿ 6-10 km/h ಚಲಿಸುವ ಸಾಧ್ಯತೆ ಇದೆ ಎಂದು ರೈತ ಬಾಂಧವರಿಗೆ ಮುನ್ಸೂಚನೆಯನ್ನ ನೀಡಲಾಗಿದೆ. ಇನ್ನು ಮುಂದಿನ 5 ದಿನಗಳ ಕಾಲ ಸಾಧಾರಣದಿಂದ ಮಧ್ಯಮ ಪ್ರಮಾಣದ ಮಳೆ ಆಗುವ ಸಾಧ್ಯತೆ ಇರುವುದು, ಹಾಗೆಯೇ ಮೋಡ ಕವಿದ ವಾತಾವರಣವಿರುವುದರಿಂದ ರಾಸಾಯನಿಕ ಸಿಂಪರಣೆಯನ್ನ ರೈತ ಬಾಂಧವರು ಮುಂದೂಡುವುದು ಉತ್ತಮ ಹಾಗೂ ಹೆಚ್ಚಿನ ನೀರು ನಿಲ್ಲದಂತೆ ಬಸಿಗಾಲುವೆಗಳನ್ನು ನಿರ್ಮಿಸಿ. ಮಣ್ಣಿನಲ್ಲಿ ಚೆನ್ನಾಗಿ ತೇವಾಂಶವಿದ್ದ ಕಡೆಗಳಲ್ಲಿ ಬೆಳೆಗಳಿಗೆ ಮೇಲುಗೊಬ್ಬರವನ್ನು ಕೊಡಬೇಕು. ಹತ್ತಿ, ಜೋಳ, ಇತರೆ ದೀರ್ಘಾವಧಿ ಬೆಳೆಗಳಿಗೆ ಮೇಲುಗೊಬ್ಬರ ಕೊಡುವುದು ಉತ್ತಮ. ಇನ್ನು ಭತ್ತ ನಾಟಿ ಮಾಡುವ ಪೂರ್ವದಲ್ಲಿ ಭತ್ತದ ಸಸಿಯ ಬೇರುಗಳನ್ನ ಅದೋಸ್ಪಿರಿಲಂ ಅಣುಜೀವಿ ಗೊಬ್ಬರದ ದ್ರಾವಣದಲ್ಲಿ 15-20 ನಿಮಿಷಗಳ ಕಾಲ ಅದ್ದಿ ನಾಟಿ ಮಾಡೋದರಿಂದ ಭತ್ತಕ್ಕೆ ಶಿಫಾರಸು ಮಾಡಿದ ಸಾರಜನಕದ 25% ಕಡಿಮೆ ಮಾಡಬಹುದು. ಭತ್ತ ನಾಟಿ ಮಾಡಿದ 3-6 ವಾರಗಳ ನಂತರ ಮತ್ತು ತೆನೆ ಬರುವ ಹಂತದಲ್ಲಿ ಎಕರೆಗೆ 10 ಕಿಲೋಗ್ರಾಂ ಸಾರಜನಕವನ್ನು ಮೇಲುಗೊಬ್ಬರವಾಗಿ ಕೊಡಬೇಕು. ಇನ್ನು ಶೇಂಗಾ ಬೆಳೆಯಲ್ಲಿ ಎಲೆ ಚುಕ್ಕೆ ರೋಗ ಮತ್ತು ತುಕ್ಕು ರೋಗದ ಬಾಧೆ ಕಂಡು ಬಂದಲ್ಲಿ 2 ಗ್ರಾಂ ಕ್ಲೋರೋಥೆನಿಲ್ ಕವಚ್ ಅನ್ನು ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ 10 ದಿನಗಳಿಗೊಮ್ಮೆ 2 ಬಾರಿ ಸಿಂಪರಣೆಯನ್ನ ಮಾಡಿ. ಶೇಂಗಾ ಬೆಳೆಯಲ್ಲಿ ಬೀಜ ಮತ್ತು ಕಾಂಡಕೊಳ ರೋಗದ ಬಾಧೆಯ ನಿರ್ವಹಣೆಗಾಗಿ ಕ್ಷೇತ್ರದಲ್ಲಿ ನೀರು ನಿಲ್ಲದ ಹಾಗೆ ಮಾಡಿ. ಮಣ್ಣಿನಲ್ಲಿ ಹೆಚ್ಚು ಟ್ರೈಕೋಡರ್ಮಾಯುಕ್ತ ಸಾವಯವ ಅಂಶ ಇರುವ ಹಾಗೆ ಎಚ್ಚರಿಕೆಯನ್ನ ವಹಿಸಬೇಕು. ಇನ್ನು ಸೂರ್ಯಕಾಂತಿ ಬೆಳೆಯಲ್ಲಿ ಇಳುವರಿಯನ್ನು ಹೆಚ್ಚಿಸಲು ರಸಗೊಬ್ಬರದ ಜೊತೆಗೆ 4 ಕಿಲೋಗ್ರಾಂ ಪ್ರತಿ ಎಕರೆಗೆ ಸತುವಿನ ಸಲ್ಫೇಟ್ ಅನ್ನು ಬಳಸಬೇಕು. ಸೂರ್ಯಕಾಂತಿಯಲ್ಲಿ ನೆಕ್ರೋಸಿಸ್ ರೋಗವನ್ನು ಹತೋಟಿ ಮಾಡಲು 0.25 ಮಿಲಿಲೀಟರ್ ಇಮಿಡಾಕ್ರೋಪಿಡ್ 17.8 SL ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಿ. ಹತ್ತಿ ಬೆಳೆಗೆ ಮೊದಲ ಹಂತದಲ್ಲಿ ಕಾಣಿಸಿಕೊಳ್ಳುವ ಥ್ರಿಪ್ಸ್ ನುಸಿ ಹಾಗೂ ಹಸಿರು ಹುಳುವಿನ ಹತೋಟಿಗಾಗಿ 1 ಎಕರೆಗೆ 250 ಮಿಲಿಲೀಟರ್ ಪ್ರಿಪ್ರೋನಿಲ್ 5 SC ಅನ್ನು 250 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಇನ್ನು ಹತ್ತಿ ಬೆಳೆಗೆ ಮೇಲುಗೊಬ್ಬರವಾಗಿ ಪ್ರತಿ ಎಕರೆಗೆ 18 ಕೆಜಿ ಯೂರಿಯಾ ಮತ್ತು 10 ಕೆಜಿ ಪೊಟ್ಯಾಷ್ ರಸಗೊಬ್ಬರಗಳನ್ನು ಕೊಡಬೇಕಾಗುತ್ತದೆ. ಇನ್ನು ತೊಗರಿ ಬಿತ್ತನೆ ಮಾಡಿದ 50 ದಿನಗಳ ನಂತರ 5-6 ಸೆಂಟಿಮೀಟರ್ನಷ್ಟು ಮೇಲ್ಭಾಗದ ಕುಡಿ ಚೀಟುವುದರಿಂದ ಅಧಿಕ ಇಳುವರಿಯನ್ನು ಪಡ್ಕೋಬಹುದು ಹಾಗೂ 10 ಕಿಲೋಗ್ರಾಂ 19-19-19 ಸಿಂಪಡಿಸುವುದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಕವಲೊಡೆದು ಕಾಯಿಗಳ ಸಂಖ್ಯೆ ಹೆಚ್ಚಾಗುತ್ತದೆ. ಇನ್ನು ಪೈಟೋತ್ಪೆರಾ ಮಚ್ಚೆ ರೋಗದ ತೀವ್ರತೆ ಹೆಚ್ಚಾಗಿರುವ ಹೊಲಗಳಲ್ಲಿ 3 ಗ್ರಾಂ ಮೆಟಲಾಕ್ಸಿಕಲ್ ಶಿಲೀಂದ್ರನಾಶಕವನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಇದರಿಂದ ರೋಗ ಹರಡುವಿಕೆಯನ್ನು ತಡೆಗಟ್ಟಬಹುದು. ಇನ್ನು ತೊಗರಿ ಬಿತ್ತಿದ 20-25 ದಿನಗಳ ನಂತರ ಸತುವಿನ ಸಲ್ಫೇಟ್ ಅನ್ನು 6 ಕಿಲೋಗ್ರಾಂ ಪ್ರತಿ ಎಕರೆಗೆ ಪುಡಿ ಮಾಡಿದ ಕೊಟ್ಟಿಗೆ ಗೊಬ್ಬರದ ಜೊತೆಗೆ ಸಮ ಪ್ರಮಾಣದಲ್ಲಿ ಬೆರೆಸಿ ಮಣ್ಣಿನಲ್ಲಿ ಸಿಂಪಡಿಸಬೇಕು. ಹೆಸರು ಬೆಳೆಯಲ್ಲಿ ಎಲೆ ತಿನ್ನುವ ಕೀಟಗಳ ನಿರ್ವಹಣೆಗಾಗಿ 1.7 ಮಿಲಿಲೀಟರ್ ಡೈಮಿಥೈಟ್ 30 EC ಅಥವಾ 1 ಮಿಲಿಲೀಟರ್ ಮೊನೊಕೊಟೋಫಾಸ್ 36 SL ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಈಗಾಗಲೇ ಬಿತ್ತಿರುವ ಹೆಸರು ಮತ್ತು ಉದ್ದು ಬೆಳೆಗೆ ಬೂದಿ ರೋಗ ಬಾಧೆ ಕಂಡು ಬಂದಲ್ಲಿ 1 ಮಿಲಿಲೀಟರ್ ಹೆಕ್ಸಾಕೊನಜಲ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಮೆಣಸಿನಕಾಯಿ ನಾಟಿ ಮಾಡುವಾಗ ಸಸಿಗಳನ್ನು ಟ್ರೈಕೋಡರ್ಮಾ ಮತ್ತು ಸುಡಾಮೊನಾಸ್ ಜೈವಿಕ ಗೊಬ್ಬರದ ದ್ರಾವಣದಲ್ಲಿ ಅದ್ದಿ ನಾಟಿ ಮಾಡಬೇಕು. ಇನ್ನು ಪ್ರಾಣಿ ಸಾಕಾಣಿಕೆಯನ್ನು ಮುಖ್ಯವಾಗಿ ಕುರಿ ಸಾಕಾಣಿಕೆಯನ್ನು ಮಾಡುವಂತಹ ರೈತ ಬಾಂಧವರು ಗಮನಿಸಬೇಕು. ಕರುಳುಬೇನೆ ಮತ್ತು ಗಂಟಲುಬೇನೆ ಈ ಸಾಂಕ್ರಾಮಿಕ ರೋಗಗಳು ಮಳೆಗಾಲದ ತಿಂಗಳುಗಳಲ್ಲಿ ಕಂಡುಬರುತ್ತವೆ. ಕುರಿ ಮತ್ತು ಮೇಕೆಗಳಿಗೆ ಲಸಿಕೆಯನ್ನು ಹಾಕಿರಿಸಿಕೊಂಡಿರದಿದ್ದರೆ ತಕ್ಷಣ ಈ ರೋಗದ ವಿರುದ್ಧ ಸ್ಥಳೀಯ ಪಶುವೈದ್ಯರ ನೆರವಿನಿಂದ ಲಸಿಕೆಯನ್ನು ಹಾಕಿಸಿ. ಇನ್ನು ಜಾನುವಾರು ಕೊಟ್ಟಿಗೆಗಳು ಎತ್ತರದ ಸ್ಥಳದಲ್ಲಿರಬೇಕು. ಮಳೆ ನೀರು ಸರಾಗವಾಗಿ ಹರಿದು ಹೋಗುವಂತಿರಬೇಕು. ಇನ್ನು ರೈತ ಬಾಂಧವರ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ಪರಿಣಿತರನ್ನ ಭೇಟಿಯಾಗಬಹುದು. ನಮಸ್ಕಾರ. हर जोखिम से निकल कर फसल आए सुरक्षित हो जाए फसल बीमा से हर किसान अब आत्मनिर्भर हो जाए संकट के समय प्रधानमंत्री फसल बीमा योजना किसानों के लिए वरदान है अब सूखा पड़े या बाढ़ आ जाए कोई डर नहीं अब ओले पड़े या कीट पतंगे फसल खा जाए कोई फिक्र नहीं क्योंकि हमने लिया है प्रधानमंत्री फसल बीमा बुआई से फसल कटाई तक हर जोखिम का दावा न्यूनतम प्रीमियम पर अधिकतम भुगतान का वादा योजना से हर साल जुड़ रहे हैं 5 करोड़ से ज्यादा किसान अब आपकी है बारी नजदीकी कृषि कार्यालय सहकारी समिति बैंक शाखा अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण फसल बीमा पोर्टल या फसल बीमा ऐप द्वारा भी कराया जा सकता है पंजीकरण प्रधानमंत्री फसल बीमा योजना आपकी फसलों का संपूर्ण सुरक्षा कवच कृषि एवं किसान कल्याण मंत्रालय भारत ರೈತ ಬಾಂಧವರೇ ಈಗ ಕೇಳಿ, ರಾಯಚೂರು, ಲಿಂಗಸ್ಕೂರು ಹಾಗೂ ಸಿಂಧನೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳುಹಿಸಿರುವ ದಿನದ ಪೇಟೆ ಧಾರಣೆ ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಮತ್ತು ಗರಿಷ್ಠ ದರ. ಮೊದಲಿಗೆ ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರ ಪೇಟೆ ಧಾರಣೆ ಹೀಗಿದೆ. ಉತ್ಪನ್ನಗಳು, ಪ್ರಭೇದಗಳು, ಕನಿಷ್ಠ ಮತ್ತು ಗರಿಷ್ಠ ದರ. ಹತ್ತಿ ಹೈಬ್ರಿಡ್ 44 6,500 ರೂಪಾಯಿಯಿಂದ 7,223 ರೂಪಾಯಿ, ನೆಲಗಡಲೆ ಶೇಂಗಾ ಘುಂಗ್ರಿ 4,185 ರೂಪಾಯಿಯಿಂದ 5,202 ರೂಪಾಯಿ, ಜೋಳ ಬಿಳಿ ಜೋಳ 2,860 ರೂಪಾಯಿಯಿಂದ 2,860 ರೂಪಾಯಿ, ಭತ್ತ ಸೋನಾ ಮಸೂರಿ 2,095 ರೂಪಾಯಿಯಿಂದ 2,219 ರೂಪಾಯಿ, ತೊಗರಿ ಕೆಂಪು 6,109 ರೂಪಾಯಿಯಿಂದ 6,469 ರೂಪಾಯಿ. ಈಗ ಲಿಂಗಸ್ಗುರು ಕೃಷಿ ಉತ್ಪನ್ನ ಮಾರುಕಟ್ಟೆಯ ಪೇಟೆ ಧಾರಣೆ. ಹೆಸರುಕಾಳು 9,550 ರೂಪಾಯಿಯಿಂದ 9,550 ರೂಪಾಯಿ, ಭತ್ತ ಹೊಸ ಸೋನಾ ಮಸೂರಿ 2,400 ರೂಪಾಯಿಯಿಂದ 2,400 ರೂಪಾಯಿ, ಸಜ್ಜೆ 2,300 ರೂಪಾಯಿಯಿಂದ 2,650 ರೂಪಾಯಿ, ತೊಗರಿ 6,470 ರೂಪಾಯಿಯಿಂದ 6,470 ರೂಪಾಯಿ. ಈಗ ಸಿಂಧನೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯ ಪೇಟೆ ಧಾರಣೆ. ಹತ್ತಿ ಬನಿ 7,000 ರೂಪಾಯಿಯಿಂದ 7,000 ರೂಪಾಯಿ, ಜೋಳ ಹೈಬ್ರಿಡ್ ಜೋಳ 1,900 ರೂಪಾಯಿಯಿಂದ 2,400 ರೂಪಾಯಿ, ಭತ್ತ ಕಾವೇರಿ ಸೋನ 1,750 ರೂಪಾಯಿಯಿಂದ 2,230 ರೂಪಾಯಿ, ಭತ್ತ ಭತ್ತದ ಆರ್ನರ್ ಆರ್ ಹೊಸದು 2,260 ರೂಪಾಯಿಯಿಂದ 2,470 ರೂಪಾಯಿ, ಭತ್ತ ಭತ್ತದ ಆರ್ನರ್ ಆರ್ ಹಳೆಯದು 2,650 ರೂಪಾಯಿಯಿಂದ 3,230 ರೂಪಾಯಿ. ಇದುವರೆಗೆ ರಾಯಚೂರು ಲಿಂಗಸ್ಕೂರು ಹಾಗೂ ಸಿಂಧನೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳುಹಿಸಿರುವ ದಿನದ ಪೇಟೆ ಧಾರಣೆ. ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಮತ್ತು ಗರಿಷ್ಠ ದರವನ್ನು ಕೇಳಿದಿರಿ. ಇದಾಗಿತ್ತು ಇವತ್ತಿನ ಕೃಷಿರಂಗ ಪ್ರಾಯೋಜಿತ ಕಾರ್ಯಕ್ರಮ. ಇದುವರೆಗೆ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ಜನಪದ ಸಂಗೀತ ಕಾರ್ಯಕ್ರಮ. ಮೊದಲಿಗೆ ಒಂದು ಜಾಹೀರಾತು. ಎಲ್ಐಸಿಯ ಜೀವನ ಲಾಭ ಜೊತೆ ಪ್ರಾಫಿಟ್ ನಿನಗೆ ನಾನ್ ಸ್ಟಾಪ್. ಎಲ್ಐಸಿಯ ಜೀವನ ಲಾಭ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೋಮೆಂಟ್ ಪ್ಲಾನ್. ಪ್ರೀಮಿಯಂ ಇಲ್ಲದೆ ಆದರೆ ಬೆನಿಫಿಟ್ಸ್ ಗಳಲ್ಲ. ಎಲ್ಐಸಿ ಪ್ರತಿ ಕ್ಷಣವು ನಿಮ್ಮೊಂದಿಗೆ. ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ ಓದಿರಿ. ಜನಪದ ಸಂಗೀತದಲ್ಲಿ ಕೇಳಿ ತಿಕೋಟ ಗ್ರಾಮದ ಗೌರಮ್ಮ ಮತ್ತು ಸಂಗಡಿಗರಿಂದ ಚೌಡ್ಕಿ ಪದಗಳು. ನೋಡಿದರ ನಾಲಿಗಿರುವಕ್ಕೆ ನಾರವು ಸಣದ ಒಣದಾಕೆ ಕರಿ ಅಲ್ಲ ನಾನ್ ನಿನ್ನ ಮ್ಯಾಲೆ ಎರಡಿಲ್ಲ ಎಲ್ಲೆಲ್ಲ ಆಡಿದೆ ಸಣ್ಣ ಮಳಲಾಗ ಆಡಿದ ಮಳಲಾಗ ಆಡಿದ ಸೋಳು ಮೈ ಜಳಕ ಮಾಡಿದ ಎಲ್ಲೆಲ್ಲ ಆಡಿದ ಸಣ್ಣ ಮಳಲಾಗ ಆಡಿದ ಮಳಲಾಗ ಆಡಿದ ಸೋಳು ಮೈ ಜಳಕ ಮಾಡಿದ ಬಹರವನ ಕೊಳ್ಳ ಮ್ಯಾಲೆ ಗುರವನ ಕೊಳ್ಳ ಸಾಲ ಪಟ್ಟಣದ ಸವದಾತೆ ಎಲ್ಲೆಲ್ಲ ಆಡಿದೆ ಸಣ್ಣ ಮಳಲಾಗಾಡಿದ ಮಳಲಾಗಾಡಿದ ಸೋಳು ಬೈ ಜಳಕ ಮಾಡಿದ ಎಲ್ಲೆಲ್ಲ ಆಡಿದೆ ಸಣ್ಣ ಮಳಲಾಗಾಡಿದ ಮಳಲಾಗಾಡಿದ ಸೋಳು ಬೈ ಜಳಕ ಮಾಡಿದ ಸಾಲ ಪಟ್ಟಣದ ಸವದತ್ತಿ ವನದಾಗ ಸಾವೆ ಕರಣ್ಣ ತರಿವ್ಯಾಳ ಎಲ್ಲೆಲ್ಲ ಆಡಿದೆ ಸಣ್ಣ ಮಳಲಾಗಾಡಿದ ಮಳಲಾಗಾಡಿದ ಸೋಳು ಬೈ ಜಳಕ ಮಾಡಿದ ಎಲ್ಲೆಲ್ಲ ಆಡಿದ ಸಣ್ಣ ಮಳಲಾಗಾಡಿದ ಮಳಲಾಗಾಡಿದ ಸೋಳು ಬೈ ಜಳಕ ಮಾಡಿದ ಸಾವೆ ಕರಣ್ಣನ ತರಿವಿತ ಕೇಳಾಳ ವಾಲಿಗೆ ಮುತ್ತ ಸವ ಜೋಡ ಎಲ್ಲೆಲ್ಲ ಆಡಿದೆ ಸಣ್ಣ ಮಳಲಾಗಾಡಿದ ಮಳಲಾಗಾಡಿದ ಸೋಳು ಬೈ ಜಳಕ ಮಾಡಿದ ಎಲ್ಲೆಲ್ಲ ಆಡಿದ ಸಣ್ಣ ಮಳಲಾಗಾಡಿದ ಮಳಲಾಗಾಡಿದ ಸೋಳು ಬೈ ಜಳಕ ಮಾಡಿದ ಸಾಕಾರ ಅಣ್ಣನ ತರಬೇತ ಕೇಳಾಳ ವಾಲಿಗೆ ಮುತ್ತ ಸವ ಜೋಡ ಎಲ್ಲೆಲ್ಲ ಆಡಿದೆ ಸಣ್ಣ ಮಳಲಾಗಾಡಿದ ಮಳಲಾಗಾಡಿದ ಜೋಳ ಬಳಿ ಜಳಕ ಮಾಡಿದ ಎಲ್ಲೆಲ್ಲ ಆಡಿದ ಸಣ್ಣ ಮಳಲಾಗಾಡಿದ ಮಳಲಾಗಾಡಿದ ಜೋಳ ಬಳಿ ಜಳಕ ಮಾಡಿದ ವಾಲಿಗೆ ನೀ ಮುತ್ತ ಸವ ಜೋಡ ಮಗರಾಮ ಕಾಲಿಗೆ ಜಂಗ ಕಿರಸೂಲೆ ಎಲ್ಲೆಲ್ಲ ಆಡಿದೆ ಸಣ್ಣ ಮಳಲಾಗಾಡಿದ ಮಳಲಾಗಾಡಿದ ಜೋಳ ಬೈ ಜಳಕ ಮಾಡಿದ ಎಲ್ಲೆಲ್ಲ ಆಡಿದ ಸಣ್ಣ ಮಳಲಾಗಾಡಿದ ಮಳಲಾಗಾಡಿದ ಜೋಳ ಬೈ ಜಳಕ ಮಾಡಿದ ಎಲ್ಲೆಲ್ಲ ಆಡಿದೆ ಸಣ್ಣ ಮಳಲಾಗಾಡಿದ ಮಳಲಾಗಾಡಿದ ಜೋಳ ಬೈ ಜಳಕ ಮಾಡ ಜಗದಂಬ ನಿನ್ನ ಸೇವಾ ಮಾಡುತ್ತೆ ನಾನು ಬಂದೆ ಮಾಡ ಜಗದಂಬಾ.